ಒಂದು ಸವಲತ್ತುಗಳು ಸಿಗುತ್ತೆ ಅಂತ ನಾವು ಹೇಳ್ಬೋದು. ಈಗ ತೋಟಗಾರಿಕೆ ಬೆಳೆಗಳನ್ನು ನಾವು ಪಟ್ಟಿ ಮಾಡ್ತಾ ಹೋದರೆ ವಿವಿಧ ರೀತಿಯ ಬಹುವಾರ್ಷಿಕ ಬೆಳೆಗಳಾದ ತೆಂಗು, ಅಡಿಕೆ, ಸಾಂಬಾರು ಪದಾರ್ಥಗಳು, ಮಾವು, ಹಣ್ಣು ಹಂಪಗಳು, ಕೆಲವೊಂದು ತರಕಾರಿ, ಹೂವುಗಳು, ಸಾಂಬಾರು ಪದಾರ್ಥಗಳು, ಈ ಥರ ನಾನಾ ರೀತಿಯ ಎಲ್ಲ ಬೆಳೆಗಳು ತೋಟಗಾರಿಕೆ ಇಲ್ಲ ಒಂದು ತೋಟಗಾರಿಕೆಗೆ ಸಂಬಂಧಪಟ್ಟಿರುವಂಥದ್ದು. ಇದಕ್ಕೆ ನಿಮ್ಮ ತೋಟಗಾರಿಕೆಯಿಂದ ರೈತರಿಗೆ ಒಂದಷ್ಟು ಸವಲತ್ತುಗಳನ್ನು ಕೊಡುವುದು ಇದೆಯಾ ನಿಮ್ಮಲ್ಲಿ? ಹೌದೌದು, ಅದೇ ನಿಟ್ಟಿನಲ್ಲಿ ನಾವು 2005-06 ಈ ಒಂದು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಂದರೆ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಅಭಿಯಾನ ಅಂತಿದೆ. ಈ ಯೋಜನೆ ಮುಖಾಂತರ ಎಲ್ಲ ಹಂತದಲ್ಲಿ ನಾವು ಒಂದು ಸಾಧನೆ ಕೊಡ್ತೇವೆ. ಇದ್ರ ಜೊತೆಗೆ ಅನೇಕ ಯೋಜನೆಗಳು ಬೇರೆ ಬೇರೆ ರಾಜ್ಯ ವಲಯ ಇರ್ಬೋದು, ಕೇಂದ್ರ ವಲಯದ ಯೋಜನೆಗಳು ಸಹ ಸಹಾಯಧನ ನೀಡ್ತಾ ಇದ್ದೀವಿ. ನಾವು ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ಕೇಳೋಣ. ಹಲೋ, ಹಲೋ ಹೇಳಿ, ತಮ್ಮ ಹೆಸರು? ರಮೇಶ್. ನೀವು ರೇಡಿಯೋನ ಸ್ವಲ್ಪ ದೂರ ಇಡಿ, ನಾವು ಕೇಳುವಂತ ಪ್ರಶ್ನೆ ನಮಗೆ ಕೇಳಿಸ್ತಾ ಇದೆ. ಹಾಂ, ಎಲ್ಲಿಂದ ತಾವು ಮಾತಾಡ್ತಿದ್ದೀರಾ? ನಮ್ದು ಸವದತ್ತಿ ತಾಲೂಕು, ಬೆಳಗಾವಿ ಜಿಲ್ಲೆ. ತಮ್ಮ ಹೆಸರು? ನಮ್ಮ ಹೆಸರು ಇದು ಸರ್ ರಮೇಶ. ರಮೇಶ್ ಅವರು, ತಮ್ಮ ಪ್ರಶ್ನೆ ಏನಿದೆ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಬಗ್ಗೆ? ಸರ್, ನಮಗೆ ಇವ್ರ ನಂಬರ್ ಬೇಕಾಗಿತ್ತು. ನಮಗೆ ಯಾರ್ದು? ಧಾರವಾಡ ವಿಶ್ವವಿದ್ಯಾಲಯ MD ಪಾಟೀಲ್ರು. ಈಗ ನೀವು ಈ ಒಂದು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಪ್ರಶ್ನೆ ಕೇಳಿ ಅಂತ ನಾನು ಹೇಳಿರೋದು ಇಲಾಖೆಗೆ ಸಂಬಂಧಪಟ್ಟಂಗೆ. ಆಯಿತು, ಅವ್ರ ನಂಬರನ್ನು ಕಳೆದಾಗೆ ನಮ್ಗೆ ತಿಳಿಸ್ತೀವಿ. ಆಯಿತು, ನಿಮ್ಮ ನಂಬರ್ ಕೊಡಿ ಸರ್. ಸರಿ, ನಮ್ಮ ನಂಬರ್ 8 ಮೊಬೈಲ್ ನಂಬರ್ ಕೊಡ್ತಾ ಇರೋದು ನಾನು ಇವಾಗ 9448 9448 99 ಇನ್ನೊಂದು 9210 0 ಅಂದ್ರೆ 0 9448 9 2 1 0 2 9 2 1 0 ದುಂಡಿಯವ್ರೆ, ಈಗ ನಮ್ಮ ತೋಟಗಾರಿಕೆ ಅಂದರೆ ಮೊದಲು ಪ್ರಾರಂಭ ಆಗೋದು ನರ್ಸರಿ. ಹೌದೌದ್ರಿ. ಉತ್ತಮ ಸಸಿ, ಉತ್ತಮ ಬೆಳೆ, ಉತ್ತಮ ಇಳುವರಿ, ಉತ್ತಮ ಆದಾಯ. ಹೌದು, ಈ ರೀತಿಯಲ್ಲಿ ಪ್ರತಿಯೊಬ್ಬರು ತೋಟಗಾರಿಕೆ ಅಂದ ತಕ್ಷಣ ಒಳ್ಳೆ ಸಸಿ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆ ಮೂಡುತ್ತೆ. ಈ ನರ್ಸರಿ ಅಥವಾ ಒಂದು ಅಂಗಾಂಶ ಕೃಷಿ ಮಾಡಬೇಕಂತಂದರೆ ತಾವು ಯಾವ ಥರದ ಒಂದು ಸವಲತ್ತು ಸೌಲಭ್ಯಗಳನ್ನು ಇಚ್ಛೆಯುಳ್ಳಂತಹ ನರ್ಸರಿ ಮಾಡೋರಿಗೆ ನೀವು ಕೊಡ್ತೀರಾ ಅಂತೀರ ತಾವು? ಈಗ ನರ್ಸರಿ ಅಂತ ಬಂದಾಗ 2 ಟೈಪು ನಮ್ಮಲ್ಲಿದ್ದಾವೆ. ಒಂದು ಸಣ್ಣ ನರ್ಸರಿ, ದೊಡ್ಡ ನರ್ಸರಿ ಅಂತ ಹೇಳ್ಬೋದು. ಅಂದರೆ ಸಣ್ಣ ಪ್ರಮಾಣದಲ್ಲಿ ನರ್ಸರಿ ಮಾಡೋದು, ಹಣ್ಣು ಆಮೇಲೆ ಸಸಿ ಕಸಿಗಳಿರ್ಬೋದು, ಅದನ್ನು ಉತ್ಪಾದನೆ ಮಾಡಿ ಮದರ್ ಪ್ಲಾಂಟ್ಸ್ ಅಂತ ಹೇಳ್ತೇವೆ ನಾವು. ಅಂದರೆ ತಾಯಿ ಮರಗಳನ್ನು ಅವರು ಮೇಂಟೈನ್ ಮಾಡಿ ಅದರಿಂದ ಯಾವುದೊಂದು ಮಾವುದಲ್ಲಿ ಅಲ್ಫಾನ್ಸ್ ಆಗಿರ್ಬೋದು, ಬಾದಾಮಿ ಅಂತ ಏನು ಹೇಳ್ತೀವಿ, ಅವು ಅಥವಾ ಅವ್ರು ತಮ್ಗೆ ಅಲ್ಲಿ ಲೋಕಲ್ ಏನು ಮಾರಾಟ ಮಾಡುವಂಥ ಉತ್ತಮ ಸಸಿಗಳನ್ನು ಹೆಲ್ದಿ ಸೀಡ್ಲಿಂಗ್ಸ್ ಅಂತ, ಹೆಲ್ದಿ ಗ್ರಾಫ್ಟ್ಸ್ ಅಂದರೆ ಇವತ್ತು ಮಾಡಿದಂಥ ಒಂದು ಸಸಿ ಉತ್ಪಾದನೆ ಮುಂದೆ ಬರುವಂಥ 5-6 ವರ್ಷದ ನಂತರ ಏನು ಕಾಯಿ ಬಿಡಬೇಕಾದ್ರೆ ಅದು ಸರಿಯಾದ ಒಂದು ಉತ್ತಮ ಗುಣಮಟ್ಟದ ಸಸಿಗಳನ್ನು ಮಾಡೋಕ್ಕೆ ಲಾಭ ಸಿಗಲಿ ಅಂತ ಅನ್ನೋ ದೃಷ್ಟಿಯಲ್ಲಿ ನಾವು ಅನೇಕ ಸಣ್ಣ ನರ್ಸರಿಗಳನ್ನು ಕೊಡ್ತಾ ಇದ್ದೀವಿ. ಅದೇ ಥರ ಅದು ದೊಡ್ಡ ನರ್ಸರಿನೂ ಕೊಡ್ತಾ ಇದ್ದೀವಿ. ಈಗ 2 ಪ್ರಮಾಣದಲ್ಲಿ 1 ಹೆಕ್ಟರ್ ಇಂದ 2 ಹೆಕ್ಟರ್ವರೆಗೂ ಅದಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ. ನಂತರ ತಾವು ಹೇಳಿದಂಗೆ ಈಗ ಇತ್ತೀಚೆಗೆ ಈ ಟಿಶ್ಯೂ ಕಲ್ಚರ್ ಅಂಗಾಂಶ ಕೃಷಿ ಅದಕ್ಕೂ ಸಹ ಒತ್ತು ಕೊಡ್ತಾ ಇದ್ದಾರೆ. ಅದು ಬಾಳೆ ಇರ್ಬೋದು ಅಥವಾ ಬೇರೆ ಇನ್ನು ಅಂಗ ನಮ್ಮ ಅಲಂಕಾರಿಕ ಸಸಿ ಕಸಿಗಳು ಇರ್ಬೋದು, ಅಲ್ಲಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನಾವು ಸಸಿಗಳನ್ನು ಉತ್ಪಾದನೆ ಮಾಡ್ತೀವಿ. ಆಧುನಿಕ ನರ್ಸರಿ ಪದ್ಧತಿ ಅಂಗಾಂಶ ಕೃಷಿ ಅನ್ನೋದು. ಹೌದು, ಅದು ಎಸ್ಪೆಷಲಿ ನಮ್ಮಲ್ಲಿ ದಾಳಿಂಬೆ ಬೆಳೆ, ಉತ್ತರ ಕರ್ನಾಟಕದಲ್ಲಿ ಹೋದಾಗ ದಾಳಿಂಬೆ ಬೆಳೆಗೆ ತುಂಬ ಇದೆ ಬೇಡಿಕೆ ಇದೆ. ಅದಕ್ಕೆ ಅದ್ರಲ್ಲಿ ಸುಮಾರು ಇಲಾಖೆ ಮಾಡ್ತಿದ್ರು ಬೇರೆ ಖಾಸಗಿ ನರ್ಸರಿಗಳಿಂದ ಹೆಚ್ಚಿನ ಒಂದು ಉತ್ಪಾದನೆ ಆಗ್ತದೆ ಮತ್ತು ಸರಬರಾಜು ಆಗ್ತದೆ. ಸೊ ಆ ಥರ ಇವನ್ ನಮ್ಮ ಇಲಾಖೆಯಿಂದನೇ ಅಲ್ಲ, ಬೇರೆ ಖಾಸಗಿ ನರ್ಸರಿಗಳನ್ನು ಅಭಿವೃದ್ಧಿಪಡಿಸೋ ಸಂಬಂಧಪಟ್ಟಂಗೆ ನಾವು ಹೆಚ್ಚಿನ ಒಂದು ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ ಮತ್ತು ಉತ್ತೇಜನ ಸಹ ಕೊಡ್ತಾ ಇದ್ದೀವಿ. ಕೇಳುಗ್ರೆ, ನೀವು ಈ ಸಮಗ್ರ ತೋಟಗಾರಿಕಾ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಬೇಕಂದ್ರೆ ನಮಗೆ ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ. ಎಸ್ ಟಿ ಡಿ ಸಂಖ್ಯೆ 080, ಫೋನ್ ನಂಬರ್ 2237740477, ಇನ್ನೊಂದು ಸಂಖ್ಯೆ 2237740488. ಈ ನಂಬರ್ಗಳಿಗೆ, ಈ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ನಮ್ಮ ಜೊತೆ ಇರುವಂತಹ ತೋಟಗಾರಿಕಾ ಅಪರ ನಿರ್ದೇಶಕರಾದಂತಹ ಕಾಂತೇಶ್ವರ ಬಸವಣ್ಣಪ್ಪ ದುಂಡಿ ಇವರೊಂದಿಗೆ ನೀವು ಪ್ರಶ್ನೆಗಳನ್ನು ಕೇಳಬಹುದು, ಸೂಕ್ತವಾದಂತಹ ಉತ್ತರಗಳನ್ನು ಪಡೆಯಬಹುದು. ಹಲೋ, ಮಾತಾಡಿ. ಹಲೋ, ಯಾರು ಮಾತಾಡ್ತಿರೋದು? ನಮಸ್ಕಾರ ಸರ್, ನಾ ಟೀನರ್ಸ್ಪುರ ತಾಲೂಕು ಮಾದೇಶ್ವರ ಮಾಡುವ. ನಮಸ್ಕಾರಗಳು. ನಮಸ್ಕಾರ, ತಮ್ಮ ಪ್ರಶ್ನೆ ಸರ್. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಇಂದ ಫಲಾನಿ ಪಡೆದಂತ ಫಲಾನಿಗಳು ರಾಜ್ಯದ ತೋಟಗಾರಿಕಾ ಇಲಾಖೆಯಿಂದ ಸವಲತ್ತು ಪಡೆಯಬಹುದು ಅಂತ ನನ್ನ ಪ್ರಶ್ನೆ ಗುರುಗಳೇ. ಅಲ್ಲ, ಈಗ ಒಂದ್ಸಲ ನೀವು ತೋಟಗಾರಿಕೆ ಇಲಾಖೆಯಿಂದ ಸೌಲಭ್ಯಗಳನ್ನು ಪಡೆದಿದ್ದೀವಿ ಅನ್ನೋದಾದ್ರೆ ಪುನಃ ಪಡೆಯೋದಕ್ಕೆ ಅವಕಾಶಗಳಿರೋದಿಲ್ಲ, ಏನಂತೀರಾ ದುಂಡಿಯವರು? ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಕೊಟ್ಟಮೇಲೆ ನಮ್ಮ ರಾಜ್ಯದವ್ರು ಕೊಡೋದಿಲ್ಲ ನಮ್ಗೆ? ಆತರ ಏನಿಲ್ಲ, ನಮ್ಮಲ್ಲಿ ರಾಜ್ಯ ಯೋಜನೆಗಳಿದಾವೆ, ಕೇಂದ್ರದ ಯೋಜನೆಗಳಿದೆ. ಇದು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಕೇಂದ್ರದ ಪ್ರಮುಖ ಯೋಜನೆ ಆಗಿದೆ. ಅದ್ರ ಜೊತೆಗೆ ನಮ್ಮ ಅನೇಕ ರಾಜ್ಯದ ಯೋಜನೆಗಳು ಸಹ ಅದು ಒಂದು ಆತರ ಏನಿಲ್ಲ. ಅದು ತೊಗೊಂಡ್ಮೇಲೆ ಇಲ್ಲಿ ತೊಗೊಬಾರಂತೇನಿಲ್ಲ, ಇಲ್ಲಿನ ತಾವು ತೊಗೊಳ್ಬೋದಾಗಿದೆ. ಯಾವ ಸವಲತ್ತು ತಮಗೆ ಬೇಕಾಗಿದೆ ಅನ್ನೋದ್ರ ಬಗ್ಗೆ ಖಾತ್ರಿ ಪಡಿಸ್ಕೊಂಡಿದ್ದೆ. ಆದರೆ ಇಲಾಖೆ ಅಧಿಕಾರಿಗಳು ತಾವು ಭೇಟಿಯಾಗಿ ಅಲ್ಲಿ ಏನು ಸಿಗುವಂಥ ಸೌಲಭ್ಯಗಳನ್ನು ಪಡೆಯಬಹುದಾಗಿದೆ. ಸರ್, ಇವರ ಪ್ರಶ್ನೆ ಒಂದು ವಿಶಿಷ್ಟವಾಗಿದೆ. ಯಾವ ಥರ ಅಂತಂದರೆ, ಈಗ 1 ಎಕರೆ ಪ್ರದೇಶ ಒಬ್ಬ ರೈತರಿಗಿದೆ ಅಂದ್ಕೊಳ್ಳಿ, ಅದಕ್ಕೆ ಅದರಲ್ಲಿ ರಾಜ್ಯ ತೋಟಗಾರಿಕೆ ಇಲಾಖೆಯಿಂದ ಒಂದಷ್ಟು ಸೌಲಭ್ಯಗಳನ್ನು ಪಡ್ಕೊಂಡಿರ್ತಾರೆ. ಅದೇ ತೋಟಕ್ಕೆ ರಾಷ್ಟ್ರೀಯ ಒಂದು ತೋಟಗಾರಿಕೆ ಮಿಷನ್ ಎಂದು ಕೂಡ ಸೌಲಭ್ಯ ಪಡ್ಕೋಬಹುದಾ ಅನ್ನೋದು ಇವ್ರ ಪ್ರಶ್ನೆ. ಹಾಂ, ಈಗ ನಮ್ಮದು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಅಂತ ಹೇಳಿದ್ರೆ NHM ಅಂತ ಏನು ಹೇಳ್ತೀವಿ, ಅಲ್ಲಿ ಒಬ್ಬರು ರೈತರಿಗೆ 2 ಹೆಕ್ಟೋರಿಗೆ ಕೊಡ್ತೀವಿ. ಅದನ್ನ ಮೀರಿ ಹೆಚ್ಚು ತೊಳೋದಾದರೆ ಈಗ ನಾವು MGNRG ಉದ್ಯೋಗ ಖಾತ್ರಿ ಯೋಜನೆ ಅಂತಿದೆ, ಅಲ್ಲಿ ತೊಗೋಬೋದು. ಆಮೇಲೆ ಇನ್ನೊಂದು CHD ಅಂತಿದೆ, ಆ ಒಂದು ಯೋಜನೆಯಲ್ಲಿ ಸಹ ಅವರು ಪಡೆಯಬಹುದಾಗಿದೆ. ಇದರ ಜೊತೆಗೆ ನಾವು ಹನಿ ನೀರಾವರಿ ಅಂತೇನು, ಯಾರು ತೋಟ ಹೊಸ ತೋಟ ಮಾಡ್ಕೊಂಡು ಹನಿ ನೀರಾವರಿ ಬೇಕಾಗಿತ್ತಂದರೆ ಹನಿ ನೀರಾವರಿ ಸಹ ಅವರು ಸಹಾಯಧನ ಪಡೆಯಬಹುದಾಗಿದೆ. ಈ ಥರ ಒಂದು ನಾವು ಒಗ್ಗೂಡಿಕೆಯಿಂದ ನಾವು ಅದನ್ನು ಯೋಜನೆಗಳನ್ನು ಅನುಷ್ಠಾನಗೊಳಿಸಬಹುದಾಗಿದೆ ರೈತರು. ಅಂದರೆ ಈಗ ಸಸಿ ತಗೊಂಡಿದ್ದೀವಿ, ಅದಕ್ಕೆ ನೀರು ಬೇಕು ಅನ್ನೋದಾದರೆ ಅದಕ್ಕೆ ಡ್ರಿಪ್ ಇರಿಗೇಷನ್ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಏನು ಬರುತ್ತೆ ಹನಿ ನೀರಾವರಿ, ಆ ಸಲಕರಣೆಗಳನ್ನು ಬೇರೆ ಯೋಜನೆಗಳಿಂದ ಪಡೆದುಕೊಳ್ಬಹುದು. ಆದರೆ ಸಸಿಗೇನೆ 2 ರಾಜ್ಯ ತೋಟಗಾರಿಕೆ ಇಲಾಖೆಯಿಂದ ಅಥವಾ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ನಿಂದ ಪಡ್ಕೊಳ್ಳೋಕೆ ಆಗೋದಿಲ್ಲ. ಹಾಂ, ಇವತ್ತು ಇನ್ನೊಬ್ಬರು ಕರೆ ಮಾಡ್ತಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ನಾವು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ವೆಂಕಟೇಶ್ ಅಂತ. ವೆಂಕಟೇಶ್ ಅವರೇ, ತಮ್ಮ ಪ್ರಶ್ನೆ ಸರ್. ಅದು ಸಹಾಯಧನ ಅಂದ್ರೆ ಈಗ ಸಾಮಾನ್ಯ ವರ್ಗ ಆತರ ಬೇರೆ ಜನ ಈ ತರ ವರ್ಗದ ಆತರದಲ್ಲಿ ಏನಾದ್ರೂ ಸಹಾಯಧನ ಇರುತ್ತಾ ಅಥವಾ ಎಲ್ರಿಗೂ ಒಂದೇ ಸಹಾಯಧನ ಸಿಗುತ್ತಾ? ದುಂಡಿಯವರೇ, ಇವರ ಪ್ರಶ್ನೆ, ಈಗ ಒಂದು ಯೋಜನೆಯಲ್ಲಿ ಜಾತಿವಾರು ಅಥವಾ ಸಣ್ಣ ರೈತರು, ಅತಿ ಸಣ್ಣ ರೈತರು ಈ ತರ ಬೇರೆ ಬೇರೆ ತರದಲ್ಲಿ ಅವ್ರು ಕೊಡುವಂತಹ ಸಹಾಯಧನದಲ್ಲಿ ವ್ಯತ್ಯಾಸ ಇದೆಯೋ ಅಥವಾ ಎಲ್ಲರಿಗೂ ಒಂದೇ ತರ? ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಏನಿದೆ, ಸುಮಾರು ನಮ್ಮ ಘಟಕಗಳಿದ್ದಾವೆ, ಅದು ನಾವು ಮೊದಲೇ ಹೇಳಿದ್ವಲ್ಲ, ಸಸಿ ಉತ್ಪಾದನೆ ಹಿಡಿದು ಮಾರುಕಟ್ಟೆವರೆಗೂ ಯೋಜನೆಗಳಿದ್ದಾವೆ. ಇಲ್ಲಿ ನಾವು ಏನಂದರೆ ತೋಟಗಾರಿಕೆ ಮಿಷನಲ್ಲಿ 35%ಯಿಂದ ನಾವು 50%ವರೆಗೂ ಸಹಾಯಧನ ಕೊಡೋಕ್ಕೆ ಪ್ರೊವಿಷನ್ ಇದೆ, ಕೊಡ್ತಾ ಇದ್ದೀವಿ. ಬಟ್ ಇಲ್ಲಿ ಏನಂದರೆ ಜನರ ಅಂದರೆ ಸಾಮಾನ್ಯ ಜನರಿಗೆ ಅಷ್ಟೇ ಕೊಡ್ತಾ ಇದ್ದೀವಿ, ಆಮೇಲೆ ನಮ್ಮ ಪರಿಶಿಷ್ಟ ಜಾತಿ ಪಂಗಡಗಳವರೆಗೂ ನಾವು ಆ ಒಂದು ಸಹಾಯವಲ್ಲತನ 35% ಏನು ಕೊಡ್ತಾ ಇದ್ದೀವಿ, 30-50% ಸಹಾಯಧನ ಕೊಡ್ತೀವಿ. ಅಷ್ಟು ನಮ್ಗೆ ಕೊಡೋಕೆ ಪ್ರಯೋಜನ ಇದೆ, ಅಷ್ಟು ನಾವು ಕೊಡ್ತಾ ಇದ್ದೀವಿ. ಈ ಯೋಜನೆಯಲ್ಲಿ ನಿಗದಿಪಡಿಸಿದ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ಸಹಾಯಧನ ಏನಿದೆ ಅದನ್ನ ಕೊಡೋಕೆ ಪ್ರಯೋಜನ ಇದೆ. ಮತ್ತೆ ಅಂದರೆ ಇವರಿಗೆ ಬೇರೆ ಇಲ್ಲ, ಸಾಮಾನ್ಯ ವರ್ಗ ಅಥವಾ ಪರಿಶಿಷ್ಟ ಪಂಗಡ ಸಪರೇಟ್ ಅಂತೇಳಿ ನಾವು ಇದಕ್ಕೆ ಇಲ್ಲಿ ಈ ಒಂದು ಯೋಜನೆಯಲ್ಲಿ ಬೇರೆ ಯೋಜನೆಗಳಿದ್ದಾವೆ, ಬಟ್ ಈ ಒಂದು ಯೋಜನೆಯಲ್ಲಿ ಒಂದೇ ರೂಪದಲ್ಲಿ ನಾವು ಸಹಾಯಧನ ಕೊಡ್ತಾ ಇದ್ದೀವಿ. ವೆಂಕಟೇಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ದುಂಡಿಯವರೇ, ನಾವು ನರ್ಸರಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇದಕ್ಕೆ ಕೂಡ ಸವಲತ್ತು ಮೊಟ್ಟ ಮೊದಲನೇದಾಗಿ ಆರಂಭ ಆಗೋದಿಲ್ಲೇನೆ ಅಂತ. ಒಂದು ಘಟಕ ವೆಚ್ಚ ಅಂದಾಗ ಯಾವ ತರ ನೀವು ಕೊಡ್ತೀರಾ, ಎಷ್ಟು ಕೊಡ್ತೀರಾ? ಈಗ ನರ್ಸರಿ ಮಾಡ್ಕೋಬೇಕು, ನಾನೊಂದು ಸ್ವಯಂ ಉದ್ಯೋಗ ಮಾಡ್ಕೋಬೇಕು, ಉತ್ತಮವಾದಂತಹ ಸಸಿಗಳನ್ನು ಬೆಳೆಸಿ ಸರಬರಾಜು ಮಾಡಬೇಕು ಅನ್ನೋರಿಗೆ ಯಾವ ಥರದ ಒಂದು ಘಟಕ ವೆಚ್ಚ ನೀವು ಕೊಡ್ತೀರಾ ಅಂತ? ಒಂದು ನರ್ಸರಿ ಬೇಕಂದ್ರೆ ಪ್ರಮುಖವಾಗಿ ಬೇಕಾಗಿರೋದು ಅವ್ರಿಗೆ ಒಂದು ತಾಯಿ ಮರಗಳು. ಆ ತಾಯಿ ಮರ ಜೊತೆಗೆ ಕಸಿ ಕಸಿ ಕಟ್ಟಗಳಂತ ಒಂದು ಕೌಶಲ್ಯತೆ ಇರಬೇಕು, ಅವಶ್ಯಕತೆ ಇರೋದು, ನೀರಿನ ಸೌಲಭ್ಯ ಇರಬೇಕು, ಆಮೇಲೆ ಒಂದು ತೋಟದ ಸುತ್ತಲೂ ಒಂದು ಬೇಲಿ ನಿರ್ಮಾಣ ಮಾಡಬೇಕು ಈ ಥರ. ಆಮೇಲೆ ಅದನ್ನು ಆರೈಕೆ ಮಾಡೋಕ್ಕೆ ಒಂದು ಪಾಲಿಯೋಸ್ ಅಂದರೆ ಸಂರಕ್ಷಿತ ಬೇಸಾಯ ಮಾಡೋಕ್ಕೆ ಪಾಲಿಯೋಸ್ ಇರಬೇಕಾಗತ್ತೆ. ಹಸಿರುಮನೆ ಇರಬೇಕು. ಅದನ್ನು ಗಿಡ ಎಲ್ಲ ಹಾರ್ಡನ್ ಮಾಡೋಂತೇಳಿ ನಾವು ಅದನ್ನೆಲ್ಲ ತಯಾರು ಮಾಡೋಕ್ಕೆ ಅದಕ್ಕೊಂದು ಸೇಡ್ ನೆಟ್ ಅಂತ ಬೇಕಿತ್ತು. ಈ ಥರ ಒಂದು ರುಟೀನ್ ಆಗಿ ನಾವು ಮಾಡುವಂಥ ಪದ್ಧತಿಗಳಿದ್ದಾವೆ. ಆ ಒಂದು ಪದ್ಧತಿ ಮಾಡಬೇಕಾದ್ರೆ ಒಂದು ಹೆಕ್ಟರ್ವರೆಗೆ ನಾವು 15 ಲಕ್ಷದವರೆಗೂ ಸಣ್ಣ ನರ್ಸರಿ ಕೊಡ್ತಾ ಇದ್ದೀವಿ. ಅದೇ ಥರ ದೊಡ್ಡ ನರ್ಸರಿ ಕೊಡೋದಾದರೆ 30 ಲಕ್ಷದವರೆಗೂ ನಾವು ಕೊಡ್ತಾ ಇದ್ದೀವಿ. ಅಂದರೆ ಘಟಕ ವೆಚ್ಚನ ಅಥವಾ ಇದು ಸಬ್ಸಿಡಿ ಘಟಕ ವೆಚ್ಚ ಅದಕ್ಕೆ ಮತ್ತೆ ಸಂಬಂಧಪಟ್ಟಂಗೆ 50% ಹಂಗೆ ನಾವು ಉಳಿದಂಥ ಸಹಾಯಧನ ಕೊಡ್ತಾ ಇದ್ದೀವಿ. ಈಗ ಘಟಕ ವೆಚ್ಚ ಅಂದರೆ ಈಗ 30 ಲಕ್ಷ ಅಂದರೆ 15 ಲಕ್ಷ ನೀವು ಸಬ್ಸಿಡಿ ಕೊಡ್ತೀವಿ, ಧನವನ್ನು ಕೊಡ್ತೀರಿ, ಇನ್ನು 15 ಲಕ್ಷ ಅವರು ಸ್ವಂತ ಕೈಯಿಂದ ಹಾಕೊಂಡು ಮಾಡ್ಕೋಬೇಕಾಗುತ್ತೆ. ಇದೊಂದು ಪ್ರೊಜೆಕ್ಟ್ ಮಾಡಿರೋದ್ರಿಂದ ಅವರು ಒಂದು ಬ್ಯಾಂಕ್ ಸಾಲ ಮಾಡಿಕೊಂಡು ಅದರಿಂದ ಸೌಲಭ್ಯ ಪಡಿಬೋದಾಗಿದೆ. ದುಂಡಿಯವರೇ, ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಕರೆ ಮಾಡ್ತಿದ್ದಾರೆ, ಯಾರನ್ನು ನೋಡೋಣ. ಹಲೋ, ಸರಿ ಹಲೋ ಹಲೋ, ಕರೆ ಕಡಿತ ಆಗಿದೆ. ಹಾ, ತಮ್ಮ ಹೆಸರು? ಸುರೇಶ್ ಅಂತ. ಸುರೇಶ್ ಅವರು, ತಮ್ಮ ಪ್ರಶ್ನೆ? ಸರ್, ನಮ್ದು ಏನಿಲ್ಲ, ಅದು ನರ್ಸರಿ ಇದೆ, ತೋಟಗಾರಿಕಾ ಇದಕ್ಕೆ ನರ್ಸರಿ ಇದು ಮಾಡೋದಕ್ಕೆ ಎಷ್ಟು ಇದು ಜಾಗ, ಎಷ್ಟು ನಮ್ಮ ಹೆಸರು ಇರ್ಬೇಕಾ ಜಾಗ, ಏನೋ ಸಬ್ಸಿಡಿ ಎಷ್ಟು ಬರ್ತದೆ ಏನು ಅಂತ ಸರ್? ಅದೇ ನಾವು ಹೇಳಿದ್ವಲ್ಲ, 1 ಹೆಕ್ಟರಿಂದ ಅಂದರೆ 1.5 ಎಕರೆಯಿಂದ 5 ಎಕರೆವರೆಗೂ ಇದ್ರೆ ಸಾಕು. ಆ ಒಂದು ಸ್ಥಳದಲ್ಲಿ ನಾವು ಹೇಳಿದಂಥ ಘಟಕಗಳು ಇರಬೇಕಾಗ್ತದೆ. ಅದನ್ನು ಮಾಡ್ಕೊಳ್ಬೇಕಾದ್ರೆ ಒಂದು ಫಸ್ಟ್ ಇದು ಪ್ರೊಜೆಕ್ಟ್ ಮೋಡ್ ಅಂದರೆ ತಾವು ಅದನ್ನು ಒಂದು ಬ್ಯಾಂಕ್ ಮುಖಾಂತರ ಒಂದು ಸಾಲ ಸೌಲಭ್ಯ ತಗೊಂಡು ಒಂದು ಪ್ರೊಜೆಕ್ಟ್ ಅಂತ ಮಾಡಿಕೊಟ್ಟಿದ್ದೆ ಆದರೆ ನಾವು ಅದಕ್ಕೆ ಸೌಲಭ್ಯ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಜಮೀನು ಅವ್ರ ಅಷ್ಟೇ ಅವ್ರ? ಹೌದೌದು, ಅವರ ವ್ಯವಸ್ಥೆ ಅವ್ರ ಹೆಸರೇ. ಸರ್, ಈಗ ಜಮೀನು ಇಲ್ಲದವರು ಗುತ್ತಿಗೆ ತಗೊಂಡು ಏನು ಹೇಳಿ, 7.5 ಲಕ್ಷ ಅಷ್ಟು ನಾವು ಸಹಾಯಧನ ಕೊಡೋಕೆ ವ್ಯವಸ್ಥೆ ಇದೆ. ಅದೇ ಥರ ಅದನ್ನ 2 ಹೆಕ್ಟರ್ ಅಂದ್ರೆ ನಿಮ್ದು 2 ಎಕರೆ ಮಾಡಿದ್ದೆ ಆದ್ರೆ ನಾವು 15 ಲಕ್ಷವರೆಗೂ ಸಹಾಯಧನ ಕೊಡಕ್ ಪ್ರಯೋಜನ ಇದೆ. ಧನ್ಯವಾದ ಸುರೇಶ್ ಅವ್ರೆ. ದುಂಡಿಯವರೇ, ನಂತರ ನಾವು ಅದೇ ರೀತಿ ನೋಡ್ತಾ ಬಂದ್ರೆ ಹೊಸ ತೋಟಗಳ ನಿರ್ಮಾಣ ಈ ಹೂ ಹಣ್ಣು ತರಕಾರಿ ಅಂದಾಗ ಅದಕ್ಕೆ ಯಾವ ಥರದ ಒಂದು ನಿಮ್ಮಲ್ಲಿ ಯೋಜನೆ ಇದೆ ಅಂತೀರಾ ತಾವು? ಹಾಂ, ಒಂದು ಹೇಳಿದ್ವಲ್ಲ, ಹೊಸ ತೋಟಗಳ ನಿರ್ಮಾಣ ಮಾಡಬೇಕಾದ್ರೆ ಹೊಸದಾಗಿ ತೋಟಗಳ ನಿರ್ಮಾಣ ಮಾಡಬೇಕು. ಅದಕ್ಕೆ ಒಂದು ಅದು ಹಣ್ಣಾಗಿರ್ಬೋದು, ಹೂವು ಆಗಿರ್ಬೋದು, ತರಕಾರಿಗಳಾಗಿರ್ಬೋದು, ಬಹುವಾರ್ಷಿಕ, ಆಮೇಲೆ ಸಾಂಬಾರ್ ಪದಾರ್ಥ, ಇವನ್ ತೋಟದ ಬೆಳೆಗಳಾಗಿರ್ಬೋದು, ಹೀಗೆ ಅನೇಕ ಇವನ್ ನಮ್ಮ ಮೆಡಿಸಿನಲ್ ಪ್ಲಾಂಟ್ಸ್, ಅರೋಮ್ಯಾಟಿಕ್ ಪ್ಲಾಂಟ್ಸ್ ಅಂತ ಏನು ಹೇಳ್ತೀವಿ, ಅವಕ್ಕೂ ಎಲ್ಲ ನಾವು ಸಹಾಯಧನ ಕೊಡ್ತಾ ಇದ್ದೀವಿ. ಇದನ್ನು ಮಾಡಬೇಕಾದ್ರೆ ಹೊಸದಾಗಿ ಅವ್ರ ರೈತರು ಏನು ಸಸಿಗಳಿಗೆ ಖರ್ಚಾಗ್ತದೆ, ಅದನ್ನು ನಾಟಿ ಮಾಡ್ಬೇಕಾದ್ರೆ ಖರ್ಚು ಬರ್ತದೆ, ಗೊಬ್ಬರ ಗಿಬ್ಬರ ಈ ಥರ ಅನೇಕ ಖರ್ಚು ಬರ್ತದೆ ಸಚಿನ ಪ್ರಮಾಣದಲ್ಲಿ. ಅದಕ್ಕೆ ಕಸಿ ಗಿಡಗಳನ್ನು ನಾಟಿ ಮಾಡುವಾಗ ಅದಕ್ಕೊಂದು ಸ್ಟೇಕಿಂಗ್ ಅಂತ ಹೇಳ್ತೀವಿ, ಸಪೋರ್ಟಿಂಗ್, ಅವಕ್ಕೆಲ್ಲ ಖರ್ಚು ಬರೋದ್ರಿಂದ ಆ ಒಂದು ಖರ್ಚನ್ನು ಮಿಗುಸಲ್ಲಿ ರೈತರಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಆ ಒಂದು ಖರ್ಚನ್ನು ನಾವು ಸಾಯದನ ಮುಖಾಂತರ ಕೊಟ್ಟಿದ್ದೆ ಆದರೆ ತುಂಬ ಅನುಕೂಲ ಆಗ್ತದೆ, ಹೊಸ ತೋಟಗಳನ್ನು ನಾವು ನಿರ್ಮಾಣ ಮಾಡೋಕ್ಕೆ ಭಾಳ ಅನುಕೂಲ ಆಗ್ತಾ ಇದೆ. ಅಂದರೆ ವಿವಿಧ ತೋಟಗಾರಿಕೆ ಬೆಳೆಗಳಿಗೆ ವಿವಿಧ ರೀತಿಯ ಘಟಕ ಹೌದು, ಅದು ಬೇರೆ ಬೇರೆ ಅಂದರೆ ಒಂದು ಅಧಿಕ ವೆಚ್ಚ. ಈಗ ನಾವು ಡ್ರ್ಯಾಗನ್ ಫ್ರೂಟ್ ಅಂತ ಹೇಳ್ತೇವೆ, ಆ ಡ್ರ್ಯಾಗನ್ ಫ್ರೂಟ್ ಮಾಡಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ಹೆಚ್ಚಿನ ಒಂದು ಖರ್ಚು ಬರ್ತದೆ. ಅಲ್ಲಿ ನಮ್ಮದು ಯುನಿಟ್ ಕಾಸ್ಟ್ ಅಂತ ಅಂದರೆ 6-6.5 ಲಕ್ಷದಷ್ಟು ನಾವು ಸಹಾಯಧನ ಕೊಡ್ತಾ ಇದ್ದೀವಿ. ಅದಕ್ಕೆ 40% ಅಂದರೆ 40% ಅಷ್ಟು ಸಹಾಯಧನ ಕೊಡೋಕ್ಕೆ ಅವಕಾಶಗಳಿವೆ. ಕೇಳಿದ್ರೆ 1 ಹೆಕ್ಟರ್ಗೆ ನಾವು ಅಷ್ಟು ಕೇಳಿದ್ರೆ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಮಿಷನ್ ಯೋಜನೆ ಈ ಕುರಿತು ನೇರ ಫೋನಿನ ಕಾರ್ಯಕ್ರಮದಲ್ಲಿ ನೀವು ಪ್ರಶ್ನೆಗಳನ್ನು ಕೇಳುವುದಕ್ಕೆ ನಮಗೆ ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು ಹೀಗಿದೆ, 2237-0477, ಇನ್ನೊಂದು ಸಂಖ್ಯೆ 2237-0488, STD ಸಂಖ್ಯೆ 0800. ನಮ್ಮ ಜೊತೆಗಿದ್ದಾರೆ ರಾಜ್ಯ ತೋಟಗಾರಿಕಾ ಅಪರ ನಿರ್ದೇಶಕರಾದಂತಹ ಕಾಂತೇಶ್ವರ ಬಸವಣ್ಣ ದುಂಡಿಯವರು. ದುಂಡಿಯವರೇ, ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಕರೆ ಮಾಡಿದ್ದಾರೆ, ಯಾರಂತ ನೋಡೋಣ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು? ತಮ್ಮ ಹೆಸರು? ನಾನು ಪ್ರದೀಪ್ ಅಂತ ಉಡುಪಿಯಿಂದ ಸರ್. ಉಡುಪಿಯಿಂದ ಪ್ರದೀಪ್. ಅಣಬೆ ಕೃಷಿ ಬಗ್ಗೆ ಇದ್ ಬಗ್ಗೆ ಸರ್, ಪ್ರಾರಂಭಿಕ ಹಂತದಲ್ಲಿ ಅಣಬೆ ಕೃಷಿ ಬೆಳೆಯೋದ್ರೆ ಸಬ್ಸಿಡಿ ಹೇಗೆ ಸಿಗ್ತದೆ ಸರ್, ಎಷ್ಟು ಅಮೌಂಟ್ ವರೆಗೆ ಸಿಗ್ತದೆ ಅಂತ ಕೇಳಬೇಕಾಗಿತ್ತು ಸರ್. ದುಂಡಿಯವರೇ, ಅಣಬೆ ಬೇಸಾಯಕ್ಕೆ ತಮ್ಮ ಒಂದು ಯೋಜನೆಯಲ್ಲಿ ಯಾವ ತರದ ಸವಲತ್ತುಗಳಿದೆ ಅಂತ ಕೇಳ್ತಿದ್ದಾರೆ. ತೋಟಗಾರಿಕೆಯಲ್ಲಿ ನಾವು ಈ ಒಂದು ಯೋಜನೆಯಲ್ಲಿ ಅಣಬೆ ಕೃಷಿಗೂ ಸಹ ಒತ್ತು ಕೊಡ್ತಾ ಇದೆ ಮತ್ತು ಸಹಾಯಧನ ಕೊಡ್ತಾ ಇದೆ. ಇದನ್ನು ಒಂದು ಉತ್ತೇಜನ ಮಾಡೋ ಸಂಬಂಧಪಟ್ಟಂಗೆ ನಾವು ಇಲ್ಲಿ ರೈತರಿಗೆ ಅಥವಾ ಈ ಒಂದು ಉದ್ಯೋಗ ನಮ್ಮ ಆರ್ ಸಿ ತಿ ಬಂದರೆ ನಾವು ಅನ್ಎಂಪ್ಲಾಯ್ಡ್ ಯೂತ್ಸ್ ಏನಂತೀವಲ್ಲ ಅವ್ರಿಗೂ ಇದೊಂದು ಯೋಜನೆ ತುಂಬ ವರದಾನ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಸಣ್ಣ ಪ್ರಮಾಣ ಅದೇ ಸಣ್ಣ ಅದರಲ್ಲೂ ಎರಡು ಮೂರು ಹಂತದಲ್ಲಿ ಕೊಡ್ತಾ ಇದ್ದೀವಿ ನಾವು. ಒಂದು ಅಣಬೆ ಉತ್ಪಾದನೆ ಆಗಿರ್ಬೋದು, ಅದು ಸಣ್ಣ ಪ್ರಮಾಣದ ದೊಡ್ಡ ಪ್ರಮಾಣದಾಗಿರ್ಬೋದು, ಅದು 20 ಲಕ್ಷ 2 ಲಕ್ಷದಿಂದ ಹಿಡಿದು 20 ಲಕ್ಷವರೆಗೂ ಸಹಾಯಧನ ಕೊಡೋಕ್ಕೆ ಪ್ರಯೋಜನ ಇದೆ. ಅದೇ ಥರ ನಮ್ಮ ಕಾಂಪೋಸ್ಟ್ ಮಾಡೋದನ್ನಾಗಲಿ ಅಥವಾ ಅಣಬೆ ಬೀಜ ಉತ್ಪಾದನೆ ಮಾಡೋಕ್ಕೆ ಸಂಬಂಧಪಟ್ಟಂಗೆ 20 ಲಕ್ಷವರೆಗೂ ನಮಗೆ ಅಲ್ಲಿ ಸಹಾಯಧನ ಕೊಡ್ತಾ ಇದ್ದೀವಿ. ಅಂದರೆ ಅದಕ್ಕೇನು ಬೇಕಾದಂಥ ಒಂದು ಕಟ್ಟಡ ಇರ್ಬೋದು, ಆಮೇಲೆ ಉತ್ಪಾದನೆ ಬೇಕಾದಂಥ ಏನು ಸ್ಟ್ಯಾಂಡ್ಸ್ ಇರ್ಬೋದು, ಅದಕ್ಕೆಲ್ಲ ನಾವು 10-20 ಲಕ್ಷವರೆಗೂ ಕೊಡಕ್ಕೆ ಪ್ರಯೋಜನ ಇದೆ. ಪ್ರಯೋಜನ ಇದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ ಪ್ರದೀಪ್ ಅವರು. ಅದೆಲ್ಲ 40% 40% ಅಷ್ಟು ಸಹಾಯಧನ ಸಿಗ್ತಿರ್ತದೆ. ನಮ್ಮ ಕಾರ್ಯಕ್ರಮ ಮಾಹಿತಿ ಬೇಕಂದ್ರೆ ನಮ್ಮಲ್ಲಿ ಸಮೀಪದ ತೋಟಗಾರಿಕೆ ಭೇಟಿ ಆದರೆ ನಿಮ್ಗೆ ಹೆಚ್ಚಿನ ಒಂದು ಮಾಹಿತಿ ಸಿಗ್ಬೋದು. ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ. ಬಳ್ಳಾರಿ ಜಿಲ್ಲೆ ಕಂಪ್ಲೀಟ್ ತಾಲೂಕು ರಾಮಸಾಗರದಿಂದ ಬಿಎಂ ವಿಶ್ವನಾಥ್ ಸರ್. ನಮ್ದು ವಿಶ್ವನಾಥ್ ಅವರ, ನಿಮ್ಮ ಪ್ರಶ್ನೆ ಸರ್. ಇದು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿಯಲ್ಲಿ ಈ ಯಾವ ಬೆಳೆಗಳಿಗೆ ನಾವು ನಮಗೆ ಇದಕ್ಕೆ ಸಹಾಯಧನ ಸಿಗಬಹುದು ಸರ್? ಅದಕ್ಕೆ ಅದೇ ನಾವು ಹೇಳಿದ್ವಲ್ಲ, ತಮಗೆ ಹಣ್ಣಾಗಿರ್ಬೋದು, ಹಣ್ಣಿನಲ್ಲಿ ಬರುವಂತ ಮಾವು, ಬಾಳೆ, ದ್ರಾಕ್ಷಿ, ದಾಳಿಂಬೆ, ಹೀಗೆ ಅನೇಕ ಥರ ಹಣ್ಣುಗಳನ್ನು ನಾವು ಅಲ್ಲಿ ಸಹಾಯಧನ ಕೊಡ್ತೇವೆ. ಹೂವಿನ ಬೆಳೆ ಆದರೆ ಹೂವಿನ ಬೆಳೆಗೆ, ಆಮೇಲೆ ನಿಮ್ಮ ತರಕಾರಿ ಬೆಳೆ ಆಗಿರ್ಬೋದು, ಇವನ್ನು ತೋಟದ ಬೆಳೆ ಅಂತ ಹೇಳಿದ್ರೆ ನಾವು ಅರಶಿನ, ಈ ಥರ ಅನೇಕ ಬೆಳೆಗಳು ನಮ್ಮಲ್ಲಿ ಸಿಗ್ತಾ ಇದೆ. ತರಕಾರಿ ಬೆಳೆಗಾಗಲಿ ಎಲ್ಲ ಥರದ ಹಣ್ಣು ತೋಟಗಾರಿಕೆ ಬೆಳೆ ಅದಕ್ಕೆಲ್ಲದಕ್ಕೂ ನಮಗೆ ಸಹಾಯಧನ ಕೊಡುತ್ತೆ. ಬಾಳೆ ಇದೆ ಅಲ್ಲ ಸರ್, ಅದಕ್ಕೆ ಸಿಗುತ್ತದೆ ಸರ್? ಬಾಳೆ ಯಾವಾಗ ಹಚ್ಚಿದ್ದೀರಾ ತಾವು? ಈಗ ಅದೇ ನಮ್ದು 8 ವರ್ಷ ಆಯ್ತು ಸರ್. ಕಟಾವು ಮಾಡಕ್ ಬಂದಿದೆ ಅಥವಾ ಹೊಸದಾಗಿ ಕಟಾವು ಬಂದಿದೆ ಸರ್? ಮುಂದಿನ ತಿಂಗಳೆಲ್ಲ ಬರ್ತದೆ ಸರ್ ಕಟಾವು? ಇಲ್ಲ, ಆ ತರ ಪ್ರಮಾಣ ಹೊಸದಾಗಿ ಮಾಡುವಂತ ಹೊಸದಾಗಿ ಏನ್ ತೋಟ ಬೆಳೆ ಮಾಡ್ತಿರಲ್ಲ ಆ ಟೈಮಲ್ಲಿ ತಾವು ಹೆಚ್ಚಿಗೆ ಒಂದು ಸಹಾಯಧನ ಕೊಡಕ್ ಪ್ರಯೋಜನ ಇದೆ. ಅದಕ್ಕೆ ನೀವು ಅವಾಗ ಏನು ಕಟಾವು ಮಾಡಿದ್ಮೇಲೆ ಮುಂದೆ ನಾಟಿ ಮಾಡ್ತಿರಲ್ಲ, ಅದು ಟಿಸಿಕಲ್ಸ್ ಬಾಳೆ ಆಗಿರ್ಬೋದು ಅಥವಾ ಗಡ್ಡೆಯಿಂದ ಮಾಡಿದ ಎರಡು ಇದಕ್ಕೆ ನಾವು ಸಹಾಯಧನ ಕೊಡ್ತೇವೆ. ಬಾಳೆ ಈಗ ನಮ್ಮ ಇನ್ನೊಬ್ಬರದು ಜೀನೇನ್ ಬಾಳೆ ಇದೆ ಸರ್, ಈಗ ಬಿತ್ತನೆ ಮಾಡಿ ಈಗ 40 ದಿನ ಆಯ್ತು ಸರ್. ಈಗ 40 ಅಂತದನ್ನ ನೀವು ಅದಕ್ಕೆ ಕೊಡ್ಬೋದಾಗಿದೆ. ಅಲ್ಲಿ ನೀವು ಅದಕ್ಕೆ ನಮ್ಮಂತ ಅಲ್ಲಿ ಕನ್ಸರ್ನ್ ಸಂಬಂಧಪಟ್ಟಂಗ ಅಧಿಕಾರಿಗಳನ್ನ ಭೇಟಿಯಾಗಿ ಅವ್ರಿಗೆ ಒಂದು ಗುರಿ ಅಂತ ಕೊಟ್ಟಿರ್ತ ನಾವು ಈ ವರ್ಷದ ಭೌತಿಕ ಗುರಿ ಅಂತ ಹೇಳ್ತೇವೆ ನಾವು. ಅವರೊಂದು ಇದರಲ್ಲಿ ಅಧಿಕ ಇದಿತ್ತಂದರೆ ಪ್ರಯೋಜನ ಇದ್ದರೆ ತಾವು ದಯವಿಟ್ಟು ಭೇಟಿಯಾಗಿ ಇಮಿಡಿಯೇಟ್ ತಾವು ಒಂದು ಅರ್ಜಿ ಕೊಟ್ಟಿದ್ದೆ ಆದರೆ ನಾವು ಅದನ್ನು ಸಹಾಯಧನಕ್ಕೆ ಪರಿಗಣಿಸ್ತೀವಿ. ಧನ್ಯವಾದ ವಿಶ್ವನಾಥ್ ಅವರೇ. ಯಾರನ್ನು ಭೇಟಿಯಾಗಬೇಕು ಸರ್? ಈಗ ಅಲ್ಲಿ ತಾವು ನಮ್ಮ ಯಾವ ತಾಲೂಕು ಹೇಳಿ ಸರ್? ಅವ್ರು ಸರ್ ಪ್ರತಿ ತಾಲೂಕು ತೋಟಗಾರಿಕಾ ಒಂದು ಇಲಾಖೆ ಇರುತ್ತೆ. ನಿಮ್ಗೆ ಕಂಪ್ಲಿ ತೋಟಗಾರಿಕೆ ಇಲಾಖೆಯನ್ನ ತಾವು ಸಂಪರ್ಕ ಮಾಡಬಹುದು. ವಿಶ್ವನಾಥ್ ಅವರೇ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮತ್ತೊಬ್ರು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಿದ್ದಾರೆ, ಯಾರಂತ ನೋಡೋಣ. ಹಲೋ ಹಲೋ ಹಲೋ, ತಮ್ಮ ಹೆಸರು? ಅಧಿಕಾರಿಗಳಿಬ್ಬರಿಗೂ ನಮಸ್ತೆ ಸರ್. ನಾನು ನಂಜುಗಡೆಯಿಂದ ಮಹೇಶ್ ನಾಯ್ಕ್ ಮಾತಾಡ್ತಾ ಇದ್ದೀನಿ. ಮಹೇಶ್ ನಾಯ್ಕ್ ಅವರೇ, ನಿಮ್ಮ ನೇರ ಪ್ರಶ್ನೆ, ಟೈಮ್ ಇಲ್ಲ ಸರ್. ಎರಡು ಪ್ರಶ್ನೆ ಇದೆ. ಮೊದಲನೇದು, ರಾಜ್ಯಾದ್ಯಂತ ಹಲವಾರು ರೈತರಿಗೆ ದರಖಾಸ್ತು ಅಲ್ಲಿ ಅನುಭವದಲ್ಲಿರ್ತಾರೆ ಸರ್, ಅವ್ರಿಗೆ ಪೋಡಿ ಆಗಿರಲ್ಲ, ಅಂಥವ್ರಿಗೆ ಸೌಲಭ್ಯಗಳು ಸದುಪಯೋಗ ಇದೆಯಾ ಸರ್? ಈಗ ಕೆಲವರು ಹೆಸರು ಬದಲಾಗಿರಲ್ಲ ಅವ್ರ ಹೆಸರಿಗೆ, ಪೋಡಿ ಆಗಿರೋದಿಲ್ಲ, ಅಂತವ್ರಿಗೆ ಸೌಲಭ್ಯ ಪಡಿಬೇಕಂದ್ರೆ ಯಾವ ತರ ಒಂದು ಪ್ರೊಸೀಜರ್ ಫಾಲೋ ಮಾಡಬೇಕು ಅನ್ನೋದಿದು. ನಮ್ಮಲ್ಲಿ ಫಸ್ಟ್ ಆ ತರ ನಮ್ಮಲ್ಲಿ ಎಫೈಡ್ ಅಂತ ಮಾಡ್ತೀವಿ. ಹಸಿರು ಒಂದು ಇದಿದೆ ನಮ್ಮಲ್ಲಿ ವೆಬ್ಸೈಟ್, ಇದನ್ನಿದೆ. ಆ ಒಂದು ಸೌಲಭ್ಯದಲ್ಲಿ ತಾವು ಹೆಸರು ನೋಂದಣಿ ಮಾಡ್ಕೋಬೇಕು. ಆ ಮುಖಾಂತರ ಅಲ್ಲಿ ಯಾರು ಎಫ್ ಆರ್ ಎ ಪಟ್ಟಾ ಲ್ಯಾಂಡ್ ಅಲ್ಲಿ ಅದನ್ನ ಕೊಡೋಕೆ ಯೋಜನೆ ಇದೆ. ಓಕೆ ಸರ್. ಎರಡನೇ ಪ್ರಶ್ನೆ, ದಯಮಾಡಿ ಬೆಂಗಳೂರು ಆಕಾಶವಾಣಿಗೆ ದಯವಿಟ್ಟು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಮತ್ತೆ ಕಾರ್ಮಿಕ ಇಲಾಖೆ ಸಚಿವರು ಸಂತೋಷ್ ಲಾಡವ್ರನ್ನ ಒಂದ್ ಸ್ವಲ್ಪ ಫೋನ್ ಕರೆಕ್ಟ್ ಕೊಡಿ ಸರ್. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಇಲಾಖೆ ಮಾಡ್ತಾ ಇದೆ, ಹಂಗಾಗಿ ಕಾರ್ಮಿಕ ಇಲಾಖೆನ ಅತಿ ಶೀಘ್ರದಲ್ಲಿ ದಯಪಾಲಿಸಬೇಕು ಅಂತ ನನ್ನ ಮನವಿ. ಆಯ್ತು ಆಯ್ತು, ನಿಮ್ಮ ಸಲಹೆಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಕರೆಯಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೂ ಆಯ್ತು, ಧನ್ಯವಾದ. ಮುಂದಿನ ಪ್ರಶ್ನೆ. ಹಲೋ ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು? ಗುರು ಗೌರಂಗ ಆಧಾರಿಕಾಗಿದ್ದ ರಾಧಾಶೇವ ರಮಣ ಬಿಹಾರಿ ಜಯತಃ. ನಮಸ್ಕಾರ, ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿರೋದು. ನಿಮ್ಮ ಪ್ರಶ್ನೆ. ಚೈತನ್ಯ ಪರಶುರಾಮ ಕ್ಷೇತ್ರ ಮಂಗಳೂರಿಂದ. ಹರೇ ಕೃಷ್ಣ. ನಮಸ್ಕಾರ ಸರ್. ನನ್ನ ಪ್ರಶ್ನೆ ಏನಂದ್ರೆ, ಈಗ ನಮ್ಮ ತೋಟದಲ್ಲಿ ಈಗ ತೆಂಗಿನ ಮರಗಳ ಮಧ್ಯದಲ್ಲಿ ಈ ಔಷಧಿ ಗಿಡಗಳನ್ನೆಲ್ಲ ಬೆಳೆಸ್ತಾ ಇದ್ದೀವಿ, ಆಯುರ್ವೇದ ಔಷಧಿ ಗಿಡಗಳನ್ನ. ಅದು 11 ಎಕರೆಯಲ್ಲಿ ಅದು ಅಲ್ಲಿ ಹೆಸರುಘಟ್ಟ ಪಕ್ಕದಲ್ಲೇ ರಂಗನಾಥ ಮಠ ಅಂತ. ಅದಕ್ಕೆ ಎಕರೆಗೆ ನಿಮ್ಮ ಒಂದು ಎಷ್ಟೊಂದು ಪ್ರೋತ್ಸಾಹ ಧನ ಕೊಡ್ತೀರಿ ಅಂತ ಒಂದು ಪ್ರಶ್ನೆ. ಮತ್ತೆ ಇನ್ನೊಂದು ಸರ್, ಈಗ ನಮ್ಮ ಮಥುರಾ ಇದಲ್ಲಿ ಇದೆಯಲ್ಲ ಯಾವ್ದಂದ್ರೆ ಪಾಮ್ ಟ್ರೀ ಅಂತ ಹೇಳ್ತಾರೆ, ಆ ಹಣ್ಣು ತುಂಬಾ ಚೆನ್ನಾಗಿ ಅಲ್ಲಿ ವೆರೈಟಿ ಇದೆ, ಅದನ್ನ ನಾವ್ ಇಲ್ಲಿ ಬೆಳೆಸ್ಬೇಕಂದ್ರೆ ನಿಮ್ ಕಡೆಯಿಂದ ಏನಾದ್ರು ಪ್ರೋತ್ಸಾಹನ ಏನಾದ್ರು ಸಿಗುತ್ತಾ ಸರ್? ತಾಳೆಹಣ್ಣಿಗೆ, ತಾಳೆಹಣ್ಣಿಗೆ ನಮ್ಮಲ್ಲಿ ಒಳ್ಳೆಯ ಯೋಜನೆ ಇದೆ, ತಾಳೆ ಬೆಳೆ ಯೋಜನೆ ಅಂತಲೇ ಇದೆ. ಇದರಲ್ಲಿ ರೈತರಿಗೆ ಒಂದು ತುಂಬ ಅನುಕೂಲ ಆಗ್ತದೆ, ಯಾಕಂದರೆ ಅಲ್ಲಿ ಒಂದು ಕಂಪನಿ ಮುಖಾಂತರ ನಾವು ಸಸಿಯಾಗಲಿ ಸಸಿಗಳಿಂದ ಹಿಡಿದು ಇವನ್ ಬೆಳೆಸೋವರೆಗೂ ಎಲ್ಲ ಹಂತದಲ್ಲಿ ನಾವು ಸಹಾಯಧನ ಕೊಡ್ತಾ ಇದ್ದೀವಿ. ಸೊ ಇದರಲ್ಲಿ 4-8 ವರ್ಷವರೆಗೂ ನಾವು ಸಹಾಯಧನ ಕೊಡ್ತಾ ಇದರಿಂದ ಅದು ಗಿಡ ಆಗಿರ್ಬೋದು, ಗಿಡ ನಾಟಿ ಮಾಡೋಕ್ಕಾಗಿರ್ಬೋದು, ಜೊತೆಗೆ ಗೊಬ್ಬರ, ಆಮೇಲೆ ಮಿಶ್ರ ಬೆಳೆ ಬೆಳೆಯೋಕ್ಕೂ ಅನುಕೂಲ ಇದೆ. ಈಗ ಎಲ್ಲ ರೀತಿಯಿಂದ ನಾವು ಅಲ್ಲಿ ಒಂದು ತಾಳೆ ಬೆಳೆ ಹೇಳ್ಕೊಡೋಕ್ಕೆ ಅನುಕೂಲ ಇದೆ. ಮತ್ತು ಬೆಳೆದಂಥ ಬೆಳೆನ ಸ್ವಂತ ಕಂಪ್ನಿಗಳೇ ವಾಪಸ್ ಪರ್ಚೇಸ್ ಮಾಡೋದ್ರಿಂದ ಒಂದು ನಿಖರವಾದ ಬೆಲೆ ಇರ್ತದೆ, ಆ ತಿಂಗಳ ವಾರ ಏನು ಬೆಲೆ ಬರ್ತದೆ ಅದನ್ನು ಅವ್ರ ಅಕೌಂಟಿಗೆ ಕೊಡ್ತಾ ಇರೋದ್ರಿಂದ ಇಲ್ಲಿ ಒಂದು ಮಾರುಕಟ್ಟೆ ಸಮಸ್ಯೆನೂ ಇರೋದಿಲ್ಲ, ಈ ಮತ್ತು ಈ ಬೆಳೆಗೆ ಹೆಚ್ಚಿನ ಒಂದು ರೋಗನೂ ಬರಲ್ಲ. ಸೊ ಈ ನಿಟ್ಟಲ್ಲಿ ರೈತರು ಒಂದು ದೊಡ್ಡ ಬೆಳೆ ರೈತರು ಏನು ಮಾಡಿದರೆ, ಒಂದು 5 ಎಕರೆ ಮಾಡಿದ್ದೆ ಆದರೆ ಕನಿಷ್ಠ ಒಂದು 50,000 ರೂಪಾಯಿದಷ್ಟು ಒಂದು ಸಂಬಳದ ಪ್ರತಿ ತಿಂಗಳು ಏನು ಸಂಬಳ ಪಡೆಯುವಂಥ ರೀತಿಯಲ್ಲಿ ಆ ರೈತರಿಗೆ ಒಂದು ತುಂಬ ಅನುಕೂಲ ಆಗುವಂಥ ಒಂದು ಸಹಾಯ ಯೋಜನೆ ಇದೆ. ಆಮೇಲೆ ಇದು ಬೆಳೆ ತುಂಬಾ ಬೆಳೆದು ಈಸಿನ ಅಷ್ಟೇ, ಅದು ಏನಂದ್ರೆ ರೈತರಿಗೆ ಸ್ವಲ್ಪ ನೀರಿನ ಸೌಲಭ್ಯ ಇರಬೇಕು, ಸ್ವಲ್ಪ ಒಂದು ಹೆಚ್ಚಿನ ಒಂದು ಬಿಟ್ಟಿದೆ ಆದರೆ ಬೇರೆ ಏನು ಅಂಥ ಖರ್ಚಿನ ಸಮಸ್ಯೆನೂ ಇಲ್ಲ, ಬೇರೆ ಇದನ್ನು ಬರಲ್ಲ, ಕೀಟ ರೋಗ ಬಾಧೆನೂ ಬರೋದಿಲ್ಲ, ಮಾರುಕಟ್ಟೆ ಸಮಸ್ಯೆನೂ ಇರಲ್ಲ. ಜೊತೆಗೆ ರೈತರು ಕೇಳಿದಾಗೆ ಈ ಇದನ್ನು ಔಷಧಿ ಬೆಳೆಗಳನ್ನು ಬೆಳೆಯೋಕ್ಕೆ ಕೇಳ್ತಾ ಇದ್ದಾರೆ. ನಾವಲ್ಲಿ 50,000 ರೂಪಾಯಿಂದ ಸುಮಾರು 1 ಲಕ್ಷವರೆಗೂ ಅಲ್ಲಿ ಸಹಾಯಧನ ಕೊಡೋಕ್ಕೆ ಪ್ರೊವಿಷನ್ ಇದೆ, ಅದಕ್ಕೆ 40% ಅಂದರೆ ನಾವು ಸಹಾಯಧನ ಕೊಡ್ತಾ ಇದ್ದೀವಿ. ದುಂಡಿಯವರೇ, ಈ ನಮ್ಮ ತೋಟಗಾರಿಕೆ ಬೆಳೆಗಳು ಅಂದಾಗ ಬಹುತೇಕ ಬಹುವಾರ್ಷಿಕ ಬೆಳೆಗಳು, ಒಂದು 50 ವರ್ಷ 40 ವರ್ಷ ಆದಾಗ ಅದು ಒಂದು ಇಳುವರಿಯ ಪ್ರಮಾಣ ಕುಂಠಿತ ಆಗುತ್ತೆ, ಆ ಮರಗಳನ್ನು ತೆಗೆದು ಹೊಸ ಗಿಡಗಳನ್ನು ಸಸಿಗಳನ್ನು ನಾವು ನೆಡಬೇಕಾಗತ್ತೆ. ಇದಕ್ಕೆ ತಮ್ಮಲ್ಲಿ ಪ್ರೋತ್ಸಾಹಧನ ಇದೆಯಾ, ಯೋಜನೆ ಇದೆಯಾ ಅಂತ, ಏನು ಯಾವ ಥರ ಕೊಡ್ತೀರಾ ನೀವು? ಅದೇ ನಮ್ಮದು ಮುಖ್ಯ ಯೋಜನೆ ಉತ್ಪಾದಕರೇ ಉತ್ಪಾದಕತೆಯನ್ನು ಹೆಚ್ಚು ಮಾಡೋ ದೃಷ್ಟಿಯಲ್ಲಿ ಎಲ್ಲಿ ಅನುಪಯುಕ್ತ ಅಂತ ಗಿಡಗಳಿದ್ದಾವೆ ಅಂದರೆ ಅದು ವಯಸ್ಸಾಗಿರ್ಬೋದು ಅಥವಾ ಯಾವುದೋ ಒಂದು ಗಿಡದಿಂದ ಕೀಟ ರೋಗ ಬಂದು ಬಾಧೆಯಿಂದ ಇದಾಗಿರ್ಬೋದು, ಇಳುವರಿ ಕಡಿಮೆ ಆಗ್ಬೋದು, ಅಂಥ ಒಂದು ಪ್ರದೇಶದಲ್ಲಿ ನಾವು ಮಾವು ಅಥವಾ ಇವನ್ನು ನಮ್ಮದು ನಿಂಬೆ ಆಗಿರ್ಬೋದು, ಈ ಥರ ಗೋಡಂಬಿ, ಈ ಥರ ಅನೇಕ ಸಸಿಗಳಿಗೆ ನಾವು ಗಿಡಗಳಿಗೆ ಪುನಶ್ಚೇತನ ಅಂತೇಳಿ ಒಂದು ಕಾರ್ಯಕ್ರಮ ಇದೆ. ಅಂದರೆ ಹಳೆ ಗಿಡಗಳನ್ನು ತೆಗೆದು ಹೊಸ ಸಸಿಗಳನ್ನು ಹಾಕೋದು, ಸಸಿ ಒಂದೇ ಅಲ್ಲ, ಇವನ್ ಕೀಟ ರೋಗ ನಿಯಂತ್ರಣ ಆಗಿರ್ಬೋದು, ಮಣ್ಣಿನ ಸಂರಕ್ಷಣೆ ಆಗಿರಬಹುದು, ಈ ಕೆನೋಪಿ ಮ್ಯಾನೇಜ್ಮೆಂಟ್ ಇದೆ ಅಂದರೆ ಕಟಾವು ಗಿಡಗಳನ್ನು ಒಂದು ನಿರ್ವಹಣೆ ಮಾಡೋದು, ಆ ಒಂದು ಆಕರಣೆ ಅಂತ ಹೇಳ್ತೇವೆ ನಾವು, ಸೌರವದು ನಿರ್ವಹಣೆ ಮಾಡಿ ಹೊಸ ಕಸಿ ಆಗಿರ್ಬೋದು, ಹೊಸ ಗಿಡಗಳನ್ನ ಗಟ್ಟಿ ಮಾಡೋದು, ಈಗ ಅನೇಕ ಸವಲತ್ತುಗಳನ್ನು ಅಲ್ಲಿ ನಾವು ರೈತರಿಗೆ ನೀಡ್ತಾ ಇದ್ದೀವಿ. ಇದು ಒಂದು ಯೋಜನೆ ತುಂಬ ಅನುಕೂಲ ಆಗ್ತದೆ. ದುಂಡಿಯವರೇ, ಈಗ ನಿಮ್ಮಲ್ಲಿ ಈ ತೋಟಗಾರಿಕೆ ಇಲಾಖೆಯ ಸೌಲಭ್ಯಗಳ ಬಗ್ಗೆ, ಯೋಜನೆಗಳ ಬಗ್ಗೆ, ಒಂದು ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಸಹಾಯವಾಣಿ ಏನಾನಿದೆಯಾ, ಯಾವ ನಂಬರ್ಗೆ ಕರೆ ಮಾಡಬಹುದು ಅಂತೀರಾ ನಮ್ಮ ಕೇಳುಗರು? ಹಾಂ, ನಮ್ಮದು ಇಲಾಖೆ ಒಂದು ವೆಬ್ಸೈಟ್ ಬೇರೆ ಇದೆ ಹೇಳಿ, ಆಮೇಲೆ ಅಲ್ಲಿ ಎಲ್ಲ ತಾಲೂಕಾ ಅಧಿಕಾರಿಗಳು ನಮ್ಮ ತಾಲೂಕಲ್ಲಿ ಇದ್ದಾರೆ, ಜೊತೆಗೆ ರೈತ ಸಂಪರ್ಕದಲ್ಲಿ ಇದ್ದಾರೆ, ಅವರು ನೇರವಾಗಿ ಇರೋದ್ರಿಂದ ಅಲ್ಲಿ ಅವ್ರನ್ನೇ ಭೇಟಿ ಆಗೋದು ಸೂಕ್ತ. ನಿಮ್ಮ ವೆಬ್ಸೈಟ್ ವಿಳಾಸ? ಡೈರೆಕ್ಟರ್ ಹಾರ್ಟಿಕಲ್ಚರ್, ಹಾಂ, ಡೈರೆಕ್ಟರ್ ಹಾರ್ಟಿಕಲ್ಚರ್ @gov.in. ನಿಮ್ಮ ಒಂದು ಸಂಪರ್ಕ ಸಂಖ್ಯೆ 9449899912100. ಈ ಸಂಖ್ಯೆಗೆ ಕೂಡ ಕರೆ ಮಾಡಿ ನಮ್ಮ ಕೇಳಿದ್ರೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ನಿಮ್ಮಿಂದ. ಅದಲ್ಲದೆ ಪ್ರತಿ ತಾಲೂಕಲ್ಲಿ ಕೂಡ ತೋಟಗಾರಿಕೆ ಇಲಾಖೆಯ ಒಂದು ಕಚೇರಿ ಇರುತ್ತೆ, ಹತ್ತಿರ ಪ್ರತಿ ತಾಲೂಕಲ್ಲಿ ಇದೆ, ಜಿಲ್ಲಾ ಮಟ್ಟದಲ್ಲೇ ಇದೆ. ರೈತ ಸಂಪರ್ಕ ರೈತರು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕ ಮಾಡಿ ಹೆಚ್ಚಿನ ಒಂದು ಈ ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೋಬಹುದು, ಅಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು, ಒಂದು ಅನುಕೂಲಗಳನ್ನು ಪಡೆದುಕೋಬಹುದು ಅಂತ. ಆಯಿತು ದುಂಡಿಯವರೇ, ಇಷ್ಟೊತ್ತು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಮಿಷನ್ ಯೋಜನೆಯ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರ. ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ಹಾಗೂ ನಮ್ಮ ನಿಲಯದ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸ್ನೇಹಿತರೆ, ಇದು ಆಕಾಶವಾಣಿ ಮೈಸೂರು FM 100.6. ಈಗ ಇಂದಿನ ಕೃಷಿರಂಗದಲ್ಲಿ ನಾವು ಪರಾಗ ಬೇಸಾಯದ ಬದುಕು ಸರಾಗ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಇದರ ಪ್ರಸ್ತುತಿ ಆರ್ ಲೋಕೇಶ್ವರಿ. ಇದಕ್ಕಿಂತ ಮುಂಚೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿ, ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotan.com ಭೇಟಿ ನೀಡಿ. ರೈತ ಬಾಂಧವರೆ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರಿಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. LIC ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. LIC ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ, ಆದ್ರೆ ಬೆನಿಫಿಟ್ಸ್ ಗಳಲ್ಲ. LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ಸ್ ಅನ್ನು ಕೂಲಂಕುಷವಾಗಿ ಓದಿರಿ. ನೀವು ಯಾವಾಗಾದರೂ ಯೋಚಿಸಿದ್ದೀರಾ, ನೀವು ನಿಮ್ಮ ಹತ್ತಿಯ ಮೌಲ್ಯವನ್ನು ಹೇಗೆ ಹೆಚ್ಚಿಸಬಹುದೆಂದು? ಕಸ್ತೂರಿ ಕಾಟನ್ ಯೊಂದಿಗೆ ಇದು ಭಾರತದ ಹತ್ತಿಯ ಹೊಸ ಗುರುತಾಗಿದೆ. ಕಸ್ತೂರಿಯ ಮಾನದಂಡಗಳನ್ನು ಅಳವಡಿಸಿಕೊಳ್ಳಿ, ಹತ್ತಿಯ ಬೆಲೆಯನ್ನು ಹೆಚ್ಚಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotan.com ಭೇಟಿ ನೀಡಿ. ಪರಾಗ ಬೇಸಾಯದ ಬದುಕು ಸರಾಗ. ಹೂ ಅರಳಿದೆ, ಜೇನು ತುಂಬಿದೆ, ದುಂಬಿ ಬಾರದೆ ದಾರಿ ಕಾದಿದೆ. ಕೇಳಿ ಬಾನುಲಿ ಸರಣಿ ಪರಾಗ. ಕೇಳುಗರಿಗೆಲ್ಲ ನಮಸ್ಕಾರ. ಮಾಹಿತಿಯ ಮಧು ಹಾಗೂ ಕೃಷಿ ಬದುಕಿನ ಯಶೋಗಾಥೆಯ ಝೇಂಕಾರದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬಂದಿದೆ ಪರಾಗ. ಬನ್ನಿ, ಮೊದಲಿಗೆ ಮಾಹಿತಿಯ ಮಧುವನ್ನು ಆಲಿಸೋಣ. ರೈತ ಬಾಂಧವರೇ, ಮಾನ್ಯ ಭಾರತದ ಪ್ರಧಾನಮಂತ್ರಿಗಳು 2 ತಾರೀಖಿನಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 20ನೇ ಕಂತನ್ನು ವಾರಣಾಸಿಯಿಂದ ಬಿಡುಗಡೆಗೊಳಿಸಲಿದ್ದಾರೆ. ಈ ಕಂತಿನಡಿ 20,500 ಕೋಟಿ ರೂಪಾಯಿಗಳಷ್ಟು ನಗದು ನೇರವಾಗಿ 9.7 ಕೋಟಿ ರೈತರ ಖಾತೆಗೆ ವರ್ಗಾವಣೆಯಾಗಲಿದೆ. ಇದುವರೆಗೆ ಯೋಜನೆಯಡಿ 3.69 ಲಕ್ಷ ಕೋಟಿ ರೂಪಾಯಿಗಳಷ್ಟು ನಗದು ರೈತರಿಗೆ ಹಂಚಿಕೆಯಾಗಿದೆ. ಈ ಕುರಿತಂತೆ ಮಾನ್ಯ ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸಂದೇಶವನ್ನು ನೀಡಿದ್ದಾರೆ. ಪ್ರಿಯ ಕಿಸಾನ್ ಭಾಯಿ ಔರ್ ಬಹನೋ, ಆಪ್ ಸಬ್ಕೋ ಪ್ರಣಾಮ್. ಖರೀಫ್ ಕಿ ಫಸಲ್ ಅಚ್ಚಿ ಹೋಗಿ, ಲೇಕಿನ್ ಇಸ್ ಬೀಚ್ ಏಕ್ ಔರ್ ಅಚ್ಚಿ ಖಬರ್. ಪ್ರಧಾನ ಮಂತ್ರಿ ಶ್ರೀಮಾನ್ ನರೇಂದ್ರ ಮೋದಿ ಜಿ 2 ಅಗಸ್ತ್ ಕೋ ಠೀಕ್ 11 ಬಜೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಿ ರಾಶಿ ಆಪ್ಕೆ ಖಾತೆ ಮೇ ಡಾಲ್ನೆ ವಾಲೆ ಹೈ. ಇಸ್ ಅವಸರ್ ಪರ್ ವೋ ಜುಡ್ಕರ್ ಆಪ್ಸೆ ಬಾತ್ ಭಿ ಕರೆಂಗೆ, ಔರ್ ಇಸ್ಲಿಯೆ ಮೇರಿ ಆಪ್ ಸಬ್ಸೆ ಪ್ರಾರ್ಥನಾ ಹೈ 2 ಅಗಸ್ತ್ ಠೀಕ್ 11 ಬಜೆ ಆಪ್ ಪ್ರಧಾನ ಮಂತ್ರಿ ಜಿ ಕೆ ಕಿಸಿ ನಾ ಕಿಸಿ ಕಾರ್ಯಕ್ರಮ ಸೆ ಜರೂರ್ ಜುಡಿಯೆ. ಕಾರ್ಯಕ್ರಮ ಆಪ್ಕೆ ಗಾಂವ್ ಮೇ ಭಿ ಹೋಗಾ, ಸಭಿ ಕೃಷಿ ವಿಜ್ಞಾನ ಕೇಂದ್ರೋ ಪರ್ ಹೋಗಾ, ICR ಕೆ ಸಂಸ್ಥಾನೋ ಮೇ ಹೋಗಾ, ಎಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಮೇ ಹೋಗಾ, ಮಂಡಿಯೋ ಮೇ ಹೋಗಾ, ಪ್ಯಾಕ್ಸ್ ಕೆ ಮುಖ್ಯಾಲಯ ಪರ್ ಹೋಗಾ. ಆಪ್ ಪತಾ ಕರ್ ಲೀಜಿಯೇ ಕಿ ನಿಕಟತಮ ಕಾರ್ಯಕ್ರಮ ಆಪ್ಕಾ ಕಹಾ ಹೈ, ಔರ್ ಉಸ್ ಕಾರ್ಯಕ್ರಮ ಮೇ ಜರೂರ್ ಜುಡಿಯೆ. ಪ್ರಧಾನ ಮಂತ್ರಿ ಜಿ ಕೋ ಸುನಿಯೆ, ಮೇ ತೋ ಕಾರ್ಯಕ್ರಮ ಮೇ ಜಾಯಿ ರಹಾ ಹೂ, ಆಪ್ ಭಿ ಜರೂರ್ ಜಾಯೆ. ಧನ್ಯವಾದ. ಹ್ಯೂಮನ್ ಇಂಡ್ಯೂಸ್ಡ್ ಕ್ಲೈಮೇಟ್ ಚೇಂಜ್, ದಿಸ್ ಈಸ್ ಅ ಮೆಸೇಜ್ ಫ್ರಮ್ ಯುನೆಸ್ಕೋ. ಹ್ಯೂಮನ್ ಆಕ್ಷನ್ಸ್ ಲೈಕ್ ಬರ್ನಿಂಗ್ ಫಾಸಿಲ್ ಫ್ಯೂಲ್ಸ್, ಡಿಫಾರೆಸ್ಟೇಷನ್ ಅಂಡ್ ಲೈವ್ ಸ್ಟಾಕ್ ಫಾರ್ಮಿಂಗ್ ರಿಲೀಸ್ ಗ್ರೀನ್ ಹೌಸ್ ಗ್ಯಾಸಸ್ ದಟ್ ವಾರ್ಮ್ ದಿ ಪ್ಲಾನೆಟ್. ಸಿನ್ಸ್ ದಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಅರ್ಥ್ ಸರ್ಫೇಸ್ ಟೆಂಪರೇಚರ್ ಹ್ಯಾಸ್ ರಿಸನ್ ಓವರ್ 1 degree Celsius, ವಿತ್ ಲ್ಯಾಂಡ್ ವಾರ್ಮಿಂಗ್ ಫಾಸ್ಟರ್ ದೆನ್ ಓಷನ್ಸ್. Carbon dioxide levels are now the highest in 800,000 years. confirmed by ice core studies. Many changes to the oceans, ice sheets, and sea levels are already irreversible, yet emissions continue to rise. Did you know? Earth's temperature has risen by about 1.1 degrees Celsius, causing major impacts on land, oceans, and the atmosphere. ಪರಾಗಕ್ಕೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲ್ಲೂಕು ಡಿಂಕಾ ಗ್ರಾಮದ ಕೃಷಿಕರಾದ ಡಿಎನ್ ಹರ್ಷ ಅವರು ಲೇಖನವನ್ನ ಬರೆದು ಕಳಿಸಿದ್ದಾರೆ. ಲೇಖನದ ಶೀರ್ಷಿಕೆ ಕರಗೋಡ್ ವೈಲ್ಡ್ ಫಾರೆಸ್ಟ್ ಕಾಫಿ ನವ್ಯ ಕೆಎಸ್. ತಾನು ಅಂದುಕೊಂಡ ದಾರಿಯಲ್ಲಿಯೇ ಮುನ್ನಡೆಯಬೇಕು ಎಂಬ ಹಂಬಲ ಕೆಲವರಲ್ಲಿ ಇರುತ್ತೆ. ಎಷ್ಟೇ ಅಡಚಣೆ ಬಂದರೂ ತಮ್ಮ ದಾರಿಯನ್ನ ಬದಲಾಯಿಸದೆ ಮುಂದೆ ಸಾಕ್ತಾರೆ. ಕೊನೆಗೆ ಒಂದು ಗುರಿ ಮುಟ್ತಾರೆ ಕೂಡ. ತಾವು ಬೆಳೆದ ಕಾಫಿಯನ್ನು ಕರಗೋಡ್ ವೈಲ್ಡ್ ಫಾರೆಸ್ಟ್ ಕಾಫಿ ಎನ್ನುವ ಬ್ರ್ಯಾಂಡ್ ನೇಮ್ ಅಡಿಯಲ್ಲಿ ಮಾರಾಟ ಮಾಡುತ್ತಾ ಇರುವ ನವ್ಯ ಕೆಎಸ್ ಅವರು ಹಾಸನ ಜಿಲ್ಲೆ ಆಲೂರು ತಾಲ್ಲೂಕಿನ ಮಗ್ಗೆ ಗ್ರಾಮದವರು. ಇವರ ತೋಟದ ಹೆಸರು ಜೀವಂತಿಕಾ ನ್ಯಾಚುರಲ್ ಫಾರಂ. ಮೈಸೂರಿನಲ್ಲಿ MBA ಇನ್ ಫೈನಾನ್ಸ್ ಮಾಡಿ ಕೈತುಂಬ ಸಂಬಳ ಸಿಗುವ ಅವಕಾಶ ಇದ್ರೂ ನವ್ಯ ಅವರ ಮನಸ್ಸಿನ ತುಂಬಾ ತುಡಿಯುತ್ತಾ ಇದ್ದಿದ್ದು ಅಪ್ಪನ ಜೊತೆ ಕೃಷಿಯಲ್ಲಿ ಕೈ ಜೋಡಿಸಬೇಕು ಅಂತ. ಹಿರಿಯರಿಂದ ಬಂದ 20 ಎಕರೆ ಭೂಮಿ ಇಂದು ಮುಖ್ಯ ಬೆಳೆ ಕಾಫಿ, ಮೆಣಸು ಸೇರಿದಂತೆ ಏಲಕ್ಕಿ, ಬಾಳೆ, ಅರಿಶಿಣ, ವಿವಿಧ ಜಾತಿಯ ಹಣ್ಣಿನ ಮರಗಳು ಬೆಳೆಯುತ್ತಾ ಇರುವ ನಂದನವನವಾಗಿ ಬದಲಾಗಿದೆ. ನವ್ಯ ಅವರ ತಂದೆಯವರು ಎಲ್ಲರ ಹಾಗೆ ರಾಸಾಯನಿಕಗಳನ್ನು ಬಳಸಿ ತೋಟ ಮಾಡಿ ಕೈ ಸುಟ್ಟುಕೊಂಡ ಪರಿಣಾಮವೇ ಸಾವಯವ ಕೃಷಿಯತ್ತ ವಾಲಿದ್ದು. ಅವರಿಗೆ ಸಾವಯವ ಕೃಷಿ ಕನಸಿಗೆ ಬೆಂಬಲವಾಗಿ ನಿಂತವರು ಅವರ ಶ್ರೀಮತಿ ಮತ್ತು ಮಗಳು ನವ್ಯ. 7 ವರ್ಷಗಳ ಹಿಂದೆ ತಮ್ಮ 20 ಎಕರೆ ತೋಟವನ್ನು ಸಾವಯವ ಕೃಷಿ ಪದ್ಧತಿಯಲ್ಲಿ ಮಾಡಿದಾಗ ಬಂದ ಇಳುವರಿ ನೋಡಿ ಅನೇಕರು ಆಡಿಕೊಂಡ್ರು. ಹಿಂದೆ ಸರಿಯದೆ ಮುನ್ನಡೆದ ಕಾರಣ ಇಂದು ಉತ್ತಮ ಇಳುವರಿ ಪಡೆಯುತ್ತಾ ಇರುವ ತೋಟ ಆಗಿ ಬದಲಾಗಿದೆ. ತಾವು ಬೆಳೆದ ಆರ್ಗ್ಯಾನಿಕ್ ಕಾಫಿಯನ್ನು ಸಹಜ ಮಾರ್ಕೆಟ್ನಲ್ಲಿ ಮಾರುವುದಕ್ಕಿಂತ ತಮ್ಮದೇ ಬ್ರ್ಯಾಂಡ್ ನೇಮಲ್ಲಿ ಮಾರಬೇಕು ಅನ್ನೋದು ನವ್ಯ ಅವರ ಕನಸು. ಕಾಫಿ ಮಾಡುವ ಪ್ರೋಸೆಸ್ ಬಗ್ಗೆ ತರಬೇತಿ ಪಡೆದು ಸಣ್ಣ ಮಟ್ಟದಲ್ಲಿ ಅಗತ್ಯ ಯಂತ್ರಗಳನ್ನು ಕೊಂಡು ತಾವು ಬೆಳೆದ ಕಾಫಿಯಲ್ಲಿ ಸ್ವಲ್ಪ ಪ್ರಮಾಣವನ್ನು ಕಾಫಿ ಪೌಡರ್ ಮಾಡಿ ಕರಗೋಡ್ ವೈಲ್ಡ್ ಫಾರೆಸ್ಟ್ ಎನ್ನುವ ಬ್ರ್ಯಾಂಡ್ ಮೂಲಕ ಮಾರ್ಕೆಟ್ ಮಾಡೋದಿಕ್ಕೆ ಶುರು ಮಾಡಿದ್ರು. ತಮ್ಮ ಭೂಮಿಯ ಮೂಲ ಕರಗೋಡ್ ಜೊತೆ ಕಾಡಿನ ವಾತಾವರಣದಲ್ಲಿ ಕಾಫಿ ಬೆಳೆಯುತ್ತಾ ಇದ್ದ ಕಾರಣ ಆಲೋಚಿಸಿಯೇ ಕರಗೋಡ್ ವೈಲ್ಡ್ ಫಾರೆಸ್ಟ್ ಕಾಫಿ ಅಂತ ಹೆಸರಿಟ್ರು. ಕಾಫಿ ಪೌಡರ್ ಕೊಳ್ಳುವ ಗ್ರಾಹಕರಿಗೆ ಅದು ಇಷ್ಟ ಕೂಡ ಆಯಿತು. ಸಹಜವಾಗಿ ಬೆಳೆಯುವ ಕೃಷಿಕರಿಗೆ ನೇರವಾಗಿ ಕಾಡೋದು ಅಂದರೆ ಮಾರ್ಕೆಟಿಂಗ್ ಅನ್ನೋ ಸಮಸ್ಯೆ. ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಮುಂತಾದ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಕಾಫಿಯ ಬಗ್ಗೆ ಮಾಹಿತಿ ಹಂಚಿಕೊಂಡ್ರು. ಫೇಸ್ಬುಕ್ ಪ್ರಚಾರ ನವ್ಯ ಅವರ ಕೈ ಹಿಡಿದು ಹಂತ ಹಂತವಾಗಿ ಕೊಳ್ಳುವ ಗ್ರಾಹಕರ ಸಂಖ್ಯೆ ಹೆಚ್ಚಾಗೋದಕ್ಕೆ ಸಹಾಯ ಮಾಡಿತು. ನವ್ಯ ಅವರು ಚಿಕೋರಿ ಬೆರೆಸದೆ ಶುದ್ಧ ಕಾಫಿ ಪುಡಿಯನ್ನು ಕೊಡೋದಕ್ಕೆ ಶುರು ಮಾಡಿದ್ದು ಬಾಯಿಂದ ಬಾಯಿಗೆ ಹರಡಿ ಹೆಚ್ಚು ಗ್ರಾಹಕರು ಕರಗೋಡ್ ಕಾಫಿ ಪೌಡರ್ ಅನ್ನು ಕೊಳ್ಳುವ ರೀತಿ ಆಯಿತು. ಚಿಕೋರಿ ಮಿಶ್ರಿತ ಕಾಫಿ ಪುಡಿ ಕೇಳುವವರಿಗೆ ಕೂಡ ಉತ್ತಮ ಗುಣಮಟ್ಟದ ಚಿಕೋರಿ ತರಿಸಿ ಸೂಕ್ತ ಪ್ರಮಾಣದಲ್ಲಿ ಬೆರೆಸಿಕೊಡ್ತಾ ಬಂದಿದ್ದಾರೆ. ಅಂತರ್ಜಾಲದಲ್ಲಿ ಕರಗೋಡ್ ವೈಲ್ಡ್ ಫಾರೆಸ್ಟ್ ಕಾಫಿ ಅಂತ ಹುಡುಕಿದ್ರೆ ಸಾಕು, ಜೀವಂತಿಕಾ ನ್ಯಾಚುರಲ್ ಫಾರ್ಮ್ನ ಅನೇಕ ಫೋಟೋ, ವಿಡಿಯೋಗಳು, ಗ್ರಾಹಕರ ಫೀಡ್ಬ್ಯಾಕ್ ಇತ್ಯಾದಿ ವಿವರ ಇರುವ ಅನೇಕ ಪುಟಗಳ ಮಾಹಿತಿನೇ ಸಿಗುತ್ತೆ. ಪ್ರಸ್ತುತ ಅನೇಕ ಜನ ಕರಗೋಡ್ ವೈಲ್ಡ್ ಫಾರೆಸ್ಟ್ ಕಾಫಿಯ ಖಾಯಂ ಗ್ರಾಹಕರಾಗಿದ್ದು ಆನ್ಲೈನ್ ಮೂಲಕ ನೇರವಾಗಿ ತರಿಸಿಕೊಳ್ಳುವ ವ್ಯವಸ್ಥೆ ಕೂಡ ಇದೆ. ಸಾವಯವ ಪದ್ಧತಿಯಲ್ಲಿ ಬೆಳೆಯುತ್ತಾ ಇರುವ ತಮ್ಮ ಗುಣಮಟ್ಟದ ಕಾಫಿ ಪುಡಿಯನ್ನು ವಿದೇಶಗಳಿಗೆ ರಫ್ತು ಮಾಡುವ ಪ್ರಯತ್ನದಲ್ಲಿ ಇರುವ ನವ್ಯ ಅವರನ್ನು ನೀವು ಕೂಡ ಸಂಪರ್ಕ ಮಾಡಬೇಕು ಅನ್ನೋದಾದರೆ ಅವರ ಮೊಬೈಲ್ ಸಂಖ್ಯೆ 7259581206. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 7259581206.